ಸೊ ವಾಟ್ ಗವರ್ಮೆಂಟ್ ಹ್ಯಾಸ್ ಟುಕ್ ಇನಿಷಿಯೇಟಿವ್ ಟು ಕಂಟ್ರೋಲ್ ದಿ ಪೊಲ್ಯೂಷನ್? ಯುರೋಪಿಯನ್ ಸ್ಪೇಸ್ ಏಜೆನ್ಸೀಸ್ ಕಮಿಷನ್ಸ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಸ್ಪೇಸ್ ಡೆಬ್ರೀಸ್ ರಿಮೂವಲ್. ದ ತ್ರೀ ಗುಡ್ ಥಿಂಗ್ಸ್ ಟು ರಿಮೂವ್ ದಿ ಸ್ಪೇಸ್ ಜಂಕ್ ಆರ್ ದ ಸ್ಪೇಸ್ ಸಸ್ಟೈನಬಿಲಿಟಿ ರೇಟಿಂಗ್, ಕ್ಲಿಯರ್ ಸ್ಪೇಸ್ 1, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಲಾಂಚ್ಡ್ ಇನ್ 2025, ಯೂಸ್ ಆಫ್ ವುಡನ್ ಸೆಟಲೈಟ್ಸ್. ಆಲ್ಮೋಸ್ಟ್ ಆಲ್ ಸ್ಪೇಸ್ ಟೆಕ್ನಾಲಜೀಸ್ ಹ್ಯಾವ್ ಮಿಲಿಟರಿ ಅಪ್ಲಿಕೇಶನ್ಸ್ ಸಚ್ ಆಸ್ ಕಮ್ಯುನಿಕೇಶನ್, ನ್ಯಾವಿಗೇಷನ್, ಅರ್ಲಿ ವಾರ್ನಿಂಗ್. ಅಂಡ್ ವೈ ವಿ ನೀಡ್ ಟು ಕಂಟ್ರೋಲ್ ದಿ ಪೊಲ್ಯೂಷನ್? ಟು ಪ್ರೊಟೆಕ್ಟ್ ದಿ ಎನ್ವಿರಾನ್ಮೆಂಟ್ಸ್ ವಿ ವಿಲ್ ಎಕ್ಸ್ಪ್ಲೋರ್, ಅಂಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ಸ್ ಅಗೇನ್ಸ್ಟ್ ಎನಿ ಕಂಟಾಮಿನೇಷನ್ ಆಫ್ ಅವರ್ ಪ್ಲಾನೆಟ್ ದಟ್ ರಿಸಲ್ಟ್ಸ್ ಫ್ರಮ್ ದಿಸ್ ಎಕ್ಸ್ಪ್ಲೋರೇಷನ್ ಅಂಡ್ ದ ಪ್ರೈಮಲ್ ಥ್ರೆಟ್ಸ್ ಟು ಅವರ್ ಸಿವಿಲೈಸೇಷನ್. ಸೊ ಏರ್ನೆಕ್ಸ್ಟ್ ಹ್ಯಾಸ್ ಗಿವನ್ ಅಪಾರ್ಚುನಿಟಿ ಟು ಯೂತ್ಸ್ ಟು ಎಕ್ಸ್ಪ್ಲೋರ್ ದೇರ್ ಟ್ಯಾಲೆಂಟ್. ಸೊ ಐ ವಿಲ್ ಥ್ಯಾಂಕ್ ಆಕಾಶವಾಣಿ ಫಾರ್ ಗಿವಿಂಗ್ ಮೀ ಅ ಸಚ್ ಅ ಗ್ರೇಟ್ ಅಪಾರ್ಚುನಿಟಿ. ಥ್ಯಾಂಕ್ ಯು ಸರ್. ತೇರಾ ಏರಿ ಅಂಬರದಾಗೆ ಲೇಸರ್ ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ಲೇಸರ್ ನಗುತ್ತಾನೆ. ಮರಗಿಡ ತೂಗ್ಯಾವೇ ಅಕ್ಕಿ ಹಾಡ್ಯಾವೇ, ಮರಗಿಡ ತೂಗ್ಯಾವೇ ಅಕ್ಕಿ ಹಾಡ್ಯಾವೇ. ಬೀರ್ಯಾವೇ ಚೆಲುವ ಬೀರ್ಯಾವೇ ಬಾ ನೋಡಿ ನಲಿಯೋ. ಮಾಲಿನ್ಯ ರಹಿತ ಮನಸ್ಸಿದ್ದರೆ ಬದುಕು ಶುದ್ಧವಾಗಿರುತ್ತದೆ. ಪರಿಸರ ಮಾಲಿನ್ಯವಾದರೆ ಮನಸ್ಸು ಆಯಸ್ಸು ಕ್ಷೀಣಿಸುತ್ತದೆ. ಆದರೆ ಮನಸ್ಸು ಮಾಲಿನ್ಯವಾದರೆ ಬದುಕು ಕಲುಷಿತವಾಗಿರುತ್ತದೆ ಎಂದು ಹೇಳುತ್ತಾ, ನನ್ನ ಹೆಸರು ಪೂಜಾ ಬಿರಾದರ್, ಮೂಲತಃ ವಡ್ಡಾಳಿ ಗ್ರಾಮದ ಅಫ್ಜಲ್ಪುರ್ ತಾಲೂಕು ಸರ್ವಜ್ಞ ಪದವಿ ಪೂರ್ವ ಕಾಲೇಜು ಕಲಬುರಗಿನಿಂದ ಪ್ರತಿನಿಧಿಸುತ್ತಿದ್ದೇನೆ. ಪರಿಸರ ಸಂರಕ್ಷಣೆಯಲ್ಲಿ ಯುವಕರ ಪಾತ್ರದಲ್ಲಿ ಭೂ ಮಾಲಿನ್ಯ ಹೇಗೆ ಉಂಟಾಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ತನ್ನ ಮಣ್ಣನ್ನು ನಾಶಪಡಿಸುವ ರಾಷ್ಟ್ರವು ತನ್ನಂತಾನೇ ನಾಶಪಡಿಸುತ್ತದೆ ಎಂದು ಸರಿಯಾಗಿ ಹೇಳಲಾಗಿದೆ. ಭೂ ಮಾಲಿನ್ಯವು ಜೀವಿಗಳ ಮೇಲೆ ಮತ್ತು ಒಟ್ಟಾರೆ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಸುತ್ತಮುತ್ತಲಿನ ಹೆಚ್ಚುತ್ತಿರುವ ಅನಾರೋಗ್ಯದ ಮುಖ್ಯ ಕಾರಣಗಳಲ್ಲಿ ಭೂ ಮಾಲಿನ್ಯ ಕೂಡ ಒಂದಾಗಿದೆ. ಮಾನವನು ತಮಗೆ ನಿರುಪಯುಕ್ತವಾದ ಹೊಲಸು ಪದಾರ್ಥಗಳನ್ನು, ಕಸ ಕಡ್ಡಿ, ಕೊಳಕದ ವಸ್ತುಗಳನ್ನು ಭೂಮಿಯ ಮೇಲೆ ಎಲ್ಲೆಂದರಲ್ಲಿ ಎಸೆಯುತ್ತ ಬಂದ ಕಾರಣ ಭೂ ಮಾಲಿನ್ಯ ಉಂಟಾಗುತ್ತದೆ. ಭೂ ಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹೆಚ್ಚುತ್ತಿರುವ ಕೈಗಾರಿಕೆಗಳು ಮತ್ತು ಮಾನವ ಕಸದಿಂದ ಹೆಚ್ಚುತ್ತಿರುವ ಘನತ್ಯಾಜ್ಯಗಳು, ಬಟ್ಟೆಗಳು, ಪ್ಲಾಸ್ಟಿಕ್ ಚೀಲಗಳು, ರಾಸಾಯನಿಕ ಗೊಬ್ಬರಗಳು ಮುಂತಾದವುಗಳಿಂದ ಭೂ ಮಾಲಿನ್ಯ ಉಂಟಾಗಿ ಭೂಮಿಯ ಫಲವತ್ತತೆ ಮತ್ತು ಅಂತರ್ಜಲ ಕುಸಿಯುತ್ತಿದೆ. ಭೂ ಮಾಲಿನ್ಯವು ಮುಖ್ಯವಾಗಿ ಮಾನವ ವಸತಿ ಪ್ರದೇಶಗಳಲ್ಲಿ ಅಸಮರ್ಪಕ ತ್ಯಾಜ್ಯ ನಿರ್ವಹಣೆಯಿಂದ ಉಂಟಾಗುತ್ತಿದೆ. ಭೂ ಮಾಲಿನ್ಯ ಅರ್ಥವೇನೆಂದರೆ ಮಾನವನು ಬಳಸಿ ಎಸೆದ ಅಥವಾ ಉಪಯೋಗಿಸಿದ ರಾಸಾಯನಿಕಗಳು ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಸೇರಿಕೊಂಡಾಗ ಮಣ್ಣು ತನ್ನ ನೈಜ ಗುಣವನ್ನು ಕಳೆದುಕೊಳ್ಳುವುದಕ್ಕೆ ಭೂ ಮಾಲಿನ್ಯ ಎನ್ನುತ್ತಾರೆ. ಭೂ ಮಾಲಿನ್ಯ ಉಂಟು ಮಾಡುವ ಪ್ರಮುಖ ರಾಸಾಯನಿಕಗಳೆಂದರೆ ಪೆಟ್ರೋಲಿಯಂ ಉತ್ಪನ್ನಗಳು, ಕ್ರಿಮಿನಾಶಕಗಳು, ಸೀಸ್, ಪಾಲಿಥೀನ್ ಇತ್ಯಾದಿಗಳು. ನೆಲ ಮಾಲಿನ್ಯದಿಂದ ಮಾನವ ಹಾಗೂ ಎಲ್ಲಾ ಜೀವಿಗಳ ಮೇಲೆ ನೇರ ಮತ್ತು ಪರೋಕ್ಷ ಪರಿಣಾಮ ಬೀರುತ್ತಿದೆ. ಭೂ ಮಾಲಿನ್ಯವು ಜಲ ಮತ್ತು ವಾಯು ಮಾಲಿನ್ಯಗಳಿಗೂ ನೇರ ಮತ್ತು ಪರೋಕ್ಷ ಕಾರಣವಾಗಿದೆ. ಭೂ ಮಾಲಿನ್ಯಕ್ಕೆ ಇನ್ನೂ ಕೆಲವು ಕಾರಣಗಳಿವೆ. ಅವುಗಳೆಂದರೆ ಮಿತಿ ಮೀರಿದ ಕೃಷಿ, ಆಮ್ಲ ಮಳೆ, ಕಾಡಿನ ನಾಶ, ಕೈಗಾರಿಕೆಗಳು ತ್ಯಾಜ್ಯಗಳ ಬಿಡುಗಡೆ, ಅಪಘಾತಗಳಿಂದ ಚೆಲ್ಲುವಿಕೆ, ಕೈಗಾರಿಕೆಗಳಲ್ಲಿ ಸಂಭವಿಸಿದ ಅಪಘಾತಗಳು, ಅಣುಶಕ್ತಿ ತ್ಯಾಜ್ಯಗಳು, ಕೃಷಿಯಲ್ಲಿ ಮಿತಿಮೀರಿದ ರಾಸಾಯನಿಕಗಳ ಬಳಕೆ, ಮಣ್ಣಿನ ಸವಕಳಿ, ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ, ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು. ಭೂ ಮಾಲಿನ್ಯದಿಂದ ಉಂಟಾಗುವ ಪರಿಣಾಮಗಳೆಂದರೆ ನೆಲ ಮಾಲಿನ್ಯ ಅಥವಾ ಭೂ ಮಾಲಿನ್ಯವು ಮಣ್ಣಿನ ಫಲವತ್ತತೆಯನ್ನು ಕಡಿಮೆಗೊಳಿಸಿ ಬೆಳೆಯ ಇಳುವರಿಯನ್ನು ಕಡಿಮೆಗೊಳಿಸುತ್ತದೆ. ಇತ್ತೀಚೆಗೆ ಕೀಟನಾಶಕ, ರೋಗನಾಶಕ ಮತ್ತು ಕಳೆನಾಶಕಗಳ ವಸ್ತುಗಳ ಬಳಕೆ ಹೆಚ್ಚುತ್ತಿದೆ. ಈ ವಸ್ತುಗಳೆಲ್ಲ ವಿಷಕಾರಕಗಳು. ಇವುಗಳ ಬಳಕೆ ನೇರವಾಗಿ ಮಣ್ಣಿನ ಮೇಲೆ ಆಗಿ ಮಣ್ಣು ವಿಷಕಾರಿ ಆಗುತ್ತಿದೆ. ನಗರಸಭೆ ಮತ್ತು ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯ ವಸ್ತುಗಳು ನೇರವಾಗಿ ಮಣ್ಣಿಗೆ ಸೇರುವುದರಿಂದ ಮಣ್ಣು ವಿಷಕಾರಿಯೇ ಆಗುತ್ತಿದೆ. ರಾಸಾಯನಿಕ ಮತ್ತು ವಿಷಕಾರಿ ತ್ಯಾಜ್ಯವನ್ನು ದೊಡ್ಡ ಡಾಂಪಿಂಗ್ ಮೈದಾನಗಳಲ್ಲಿ ಎಸೆಯಲಾಗುತ್ತಿದೆ. ಅದು ಸೊಳ್ಳೆಗಳು, ನೊಣಗಳು, ಇಲಿಗಳು ಮತ್ತು ದಂಶಕಗಳನ್ನು ಸಂತಾನೋತ್ಪತ್ತಿ ಮಾಡುತ್ತದೆ. ಇದು ವಾಯುಮಾಲಿನ್ಯ ಜೊತೆಗೆ ವಿವಿಧ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಭಾರತದಲ್ಲಿ ಉಪಯೋಗಿಸುವ ಕೀಟನಾಶಕಗಳ ಪ್ರಮಾಣವು ಇತರ ಮುಂದುವರೆದ ದೇಶಗಳಿಗಿಂತ ಅತ್ಯಂತ ಕಡಿಮೆ ಇದೆ. ಆದರೆ ದುರಾದೃಷ್ಟವಶ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವುದು ಮಾತ್ರ ವಿಷಾದನೀಯ. ಹತ್ತಿ, ತೊಗರಿ, ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲದೆ ಸರಾಸರಿ ಪ್ರಮಾಣ ಇನ್ನೂ ಅಧಿಕವಾಗಿರುತ್ತದೆ ಮತ್ತು ಇದರಿಂದ ಉಂಟಾಗುವ ಪರಿಣಾಮಗಳು ಅನೇಕ. ಮಾನವ ಸೇರಿದಂತೆ ಇತರ ಪ್ರಾಣಿಗಳು ಸಹ ಅವುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ. ಉದಾಹರಣೆ, ಮಣ್ಣಿನಲ್ಲಿರುವ ವಿಷವಸ್ತು ನೀರಿಗೆ ಸೇರಿ ಮೀನಿನ ಮುಖಾಂತರ ಹಕ್ಕಿ ಹಾಗೂ ಮನುಷ್ಯನನ್ನು ತಲುಪುತ್ತವೆ. ಹಾಗೆಯೇ ಬೆಳೆಗಳ ಮುಖಾಂತರ ಹಸುವಿನ ಹಾಲಿನ ಮುಖಾಂತರ ಮನುಷ್ಯನಿಗೆ ತಲುಪಬಹುದು.